ಶ್ಯಾಮಲಾ ಮಾಧವ ಇವರ ಆತ್ಮಕಥಾನಕ ಧಾರಾವಾಹಿ ನಾಳೆ ಇನ್ನೂ ಕಾದಿದೆ. ಇದರ ಅಧ್ಯಾಯ 34. ಲೇಖನಿಯಿಂದ ಲ್ಯಾಪ್ಟಾಪ್ಗೆ. ಒಲಿಂಪಿಯನ್ ಗೋಲ್ ಕೀಪರ್ ಸಂಜೀವ ಉಚ್ಚಿಲ್ ನಮ್ಮಮ್ಮನ ತಂಗಿ ಶಾರದ ಚಿಕ್ಕಮ್ಮನನ್ನು ಮದುವೆಯಾಗಿ ವಧುವರರು ಮೊದಲ ಬಾರಿಗೆ ಮುಂಬೈಗೆ ಹೊರಡುವಾಗ ನಾನು ಚಿಕ್ಕ ಹುಡುಗಿ. ರಾತ್ರಿ ನಮ್ಮಲ್ಲಿ ಅವರಿಗೆ ಔತಣ ಸಿದ್ಧವಾಗುವಾಗ ನಾನು ನಿದ್ದೆ ತೂಗುತ್ತಿದ್ದೆ. ಆದರೂ ಅವರು ಪಯಣಿಸಲಿರುವ ಹಡಗಿನ ಚಿತ್ರ ನನ್ನ ಬಗೆಗಣ್ಣಿನಲ್ಲಿ. ಸಿಂಧಬಾದ್ನ ನೌಕೆಯನ್ನು ತಿಮಿಂಗಿಲದ ಬೆನ್ನನ್ನೇ ದ್ವೀಪವೆಂದುಕೊಂಡು ತಂಗಿ ಮತ್ತೆ ಅದು ನಿದ್ದೆಯಿಂದೆದ್ದಾಗ ದ್ವೀಪದೊಡನೆ ತೇಲಿಕೊಂಡು ಹೋದ ಕೌತುಕವನ್ನು ಕುಣಿಸುತ್ತಿತ್ತು. ಮೊದಲೇ ಹೇಳಿದಂತೆ ನಾನು ಮುಂಬೈಗೆ ಬರುವಾಗ ಹಡಗು ಸಂಚಾರದ ಕನಸು ನುಚ್ಚುನೂರಾಗಿತ್ತು. ಒಲಿಂಪಿಯನ್ ಸಂಜೀವ ಚಿಕ್ಕಪ್ಪ ಸಾಂತಾಕ್ರೂಸ್ನ ರೈಲ್ವೆ ಕ್ವಾರ್ಟರ್ಸ್ನಲ್ಲಿ ವಾಸವಿದ್ದರು. ಅವರ ಅಣ್ಣ ಎನ್ ಕೆ ಉಚ್ಚಿಲ್ ಅಂತಾರಾಷ್ಟ್ರೀಯ ರೆಫ್ರಿಯಾಗಿದ್ದರು. ಊರಿಗೆ ಬಂದಾಗ ಸಮುದ್ರದಲ್ಲಿ ಫಿಶಿಂಗ್ ಅವರ ಮೆಚ್ಚಿನ ಹವ್ಯಾಸವಾಗಿತ್ತು. ಅವರ ಮನೆಯಲ್ಲಿದ್ದ ಆಲ್ಬಮ್ಗಳಲ್ಲಿ ಅವರ ಕ್ರೀಡಾ ಜೀವನದ ಗೆಳೆಯರ ಬಳಗದ ಅಮೂಲ್ಯ ಫೋಟೋಗಳಿದ್ದವು. ಹಿಂದಿ ಚಿತ್ರನಟ ಪ್ರಾಣ್, ಖಳನಾಯಕ ಫೈಟರ್ ಶೆಟ್ಟಿ, ಕೆ ನಾರಾಯಣ ಎಂಬ ನಮ್ಮೂರ ಬಂಧುವೊಬ್ಬರು ಮತ್ತು ಸಂಜೀವ ಚಿಕ್ಕಪ್ಪ, ಈ ನಾಲ್ವರು ಗಾಢ ಸ್ನೇಹಿತರಾಗಿದ್ದು ಅವರ ಮೈತ್ರಿಯ ಅನೇಕ ಫೋಟೋಗಳು ಕ್ರೀಡಾ ಸಂಬಂಧಿ ಚಿತ್ರಗಳೊಡನೆ ಅವರ ಆಲ್ಬಮ್ನಲ್ಲಿದ್ದುವು. ಆಟವೊಂದರಲ್ಲಿ ಎದುರಾಳಿಯ ಸ್ಪೈಕ್ನ ಬೂಟುಗಾಲು ಅವರ ಮೊಣಕಾಲ ಹಿಂಭಾಗಕ್ಕೆ ಬಲವಾಗಿ ಒದೆದ ಆಘಾತದಲ್ಲಿ ತೊಂದರೆಗೀಡಾದ ಸಂಜೀವ ಚಿಕ್ಕಪ್ಪ ಮತ್ತೆ ಪಂದ್ಯಗಳಲ್ಲಿ ಆಡಲಾಗದೆ ಕೋಚ್ ಆಗಿ ಕಾರ್ಯನಿರತರಾದರು. ವೃದ್ಧಾಪ್ಯದಲ್ಲಿ ಹಾಸಿಗೆ ಹಿಡಿದು ಅವಸಾನವನ್ನಪ್ಪಿದ ಅವರ ಗೌರವಾರ್ಥ ಬಿಪಿನ್ ಮೆಮೋರಿಯಲ್ ಸ್ಪೋರ್ಟ್ಸ್ ಕ್ಲಬ್ನಿಂದ ನಡೆದ ಪ್ರೆಸ್ ಕ್ಲಬ್ನ ಸಂತಾಪ ಸೂಚಕ ಸಭೆಯಲ್ಲಿ ಅವರಿಗೆ ಶ್ರದ್ಧಾಸುಮಗಳನ್ನು ಅರ್ಪಿಸಲಾಯಿತು. ಒಲಿಂಪಿಯನ್ ಗೋಲ್ ಕೀಪರ್ ಸಂಜೀವ ಉಚ್ಚಿಲ್ ಅವರ ಆಳುದ್ದದ ತೈಲ ವರ್ಣಚಿತ್ರ ತಿರುವಾಂಕೂರಿನ ಅರಮನೆಯ ಆರ್ಟ್ ಗ್ಯಾಲರಿಯಲ್ಲಿದೆ. ಸಾಹಿತ್ಯ ಕ್ಷೇತ್ರದಲ್ಲಿ ನನ್ನ ಲೇಖನಗಳ ಸಂಕಲನವೊಂದನ್ನು ಹೊರತರುವಂತೆ ಗೆಳತಿ ಸಾಹಿತಿ ನೇಮಿಚಂದ್ರ ಒತ್ತಾಯಿಸುತ್ತಿದ್ದರು. ಲಲಿತ ಪ್ರಬಂಧ, ವೈಚಾರಿಕ ಲೇಖನಗಳು, ಪ್ರವಾಸ ಚಿತ್ರಗಳು ಹಾಗೂ ವ್ಯಕ್ತಿ ಚಿತ್ರಗಳಿದ್ದ ಲೇಖನಗಳನ್ನು ಒಗ್ಗೂಡಿಸಿದೆ. ಪ್ರಿಯ ಸಾಹಿತಿ ಡಾಕ್ಟರ್ ರಹಮತ್ ತರೀಕೆರೆಯವರು ಕೇಳಿದೊಡನೆ ಕೃತಿಗೆ ತಮ್ಮ ಅಮೂಲ್ಯ ಮುನ್ನುಡಿ ಬರೆದಿದ್ದರು. ಬೆಂಗಳೂರಿನ ಬರಹ ಪಬ್ಲಿಕೇಷನ್ಸ್ನ ಡಾಕ್ಟರ್ ಭೈರೇಗೌಡರು ಸಾಹಿತಿ ಕೆ ಟಿ ಗಟ್ಟಿ ಅವರ ಮಾತಿಗೆ ಮನ್ನಣೆ ಇತ್ತು ಕೃತಿ ಪ್ರಕಾಶನಕ್ಕೆ ಮುಂದಾದರು. ಸಂಕಲನವನ್ನು ಬದುಕು ಚಿತ್ರ ಚಿತ್ತಾರ ಎಂದು ನಾನು ಹೆಸರಿಸಿದೆ. ತನ್ಮಧ್ಯೆ ಫೋರಂ ಆಫ್ ಫ್ರೀ ಎಂಟರ್ಪ್ರೈಸಸ್ ಸಂಸ್ಥೆಯು MRPI ಅವರ ಬಗೆಗಿನ MRPI ಆನ್ ಅನ್ಕಾಮನ್ ಕಾಮನ್ ಮ್ಯಾನ್ ಕೃತಿಯನ್ನು ಅನುವಾದಿಸಿಕೊಡುವಂತೆ ನನ್ನನ್ನು ಕೇಳಿಕೊಂಡಿತು. ಅಂತೆಯೇ ಅಸಾಮಾನ್ಯ ಶ್ರೀಸಾಮಾನ್ಯ MRPI ಕೃತಿ ಸಿದ್ಧವಾಗಿ ಬೆಂಗಳೂರಿನಲ್ಲಿ IBH ಪ್ರಕಾಶನದಿಂದ ಬೆಳಕು ಕಂಡಿತು. ಬೆಂಗಳೂರಿನ ಗೋಖಲೆ ಇನ್ಸ್ಟಿಟ್ಯೂಟ್ನಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರ ಕೈಗಳಿಂದ ಕೃತಿ ಲೋಕಾರ್ಪಣೆಗೊಂಡಿತು. ಕುವೆಂಪು ಭಾಷಾಭಾರತಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪ್ರಧಾನ್ ಗುರುದತ್ತರು ಜೊತೆಗಿದ್ದರು. ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ನನ್ನ ಅನುವಾದವನ್ನು ಮೆಚ್ಚಿಕೊಂಡು ಆಡಿದ ಮಾತುಗಳಿಂದ ಧನ್ಯತೆ ಎನಿಸಿತು. 2010 October 13 ಶಾರದಾ ಪೂಜೆಯ ದಿನವೇ ಮಂಗಳೂರಲ್ಲಿ ನನ್ನ ಮೊಮ್ಮಗಳು ಶ್ರುತಾ ಹುಟ್ಟಿ ಬಂದಳು. ಮನೆಯಲ್ಲಿ ಸಂತಸ ತುಂಬಿತು. 2012 August 28 ನಮ್ಮ ಅಮ್ಮನ 90th ಜನ್ಮದಿನ. ಅಂದೇ ಸಮಾರಂಭವೊಂದನ್ನು ಏರ್ಪಡಿಸಿ ಅಮ್ಮನ ಕೈಗಳಿಂದಲೇ ನನ್ನ ಬದುಕು ಚಿತ್ರ ಚಿತ್ತಾರ ಕೃತಿ ಬಿಡುಗಡೆ ನಡೆಸುವುದೆಂದು ನಾವು ನಿಶ್ಚಯಿಸಿದೆವು. 2011 November ಕಿರಿಮಗ ಹರ್ಷನ ಮದುವೆ ಮಂಗಳೂರಲ್ಲಿ ನೆರವೇರಿತು. ದೇವಕಿ ಅತ್ತೆಯ ಮೊಮ್ಮಗಳು ಅಶ್ವಿನಿ ಸೊಸೆಯಾಗಿ ಬಂದಳು. ಸಕಲೇಶ್ಪುರದ ಉಚ್ಚಿಲ್ಸ್ ಹೈಲ್ಯಾಂಡ್ ಎಸ್ಟೇಟ್ನಲ್ಲಿ ಮದುವೆಯ ಸಂಭ್ರಮದ ನಿಮಿತ್ತ ಸ್ನೇಹಕೂಟ ನಡೆಯಿತು. ಪಾರಂಪರಿಕ ಸೌಂದರ್ಯದ ವಿಶಾಲ ಎಸ್ಟೇಟ್ ಮನೆ. ಅಶ್ವಿನಿಯ ಚಿಕ್ಕಪ್ಪ ಕೃಷ್ಣ ಪಾರಂಪರಿಕ ವಿನ್ಯಾಸದ ಹಳೆಯ ಮನೆಗಳಿಂದ ಸಂಗ್ರಹಿಸಿ ಉಳಿಸಿ ಪುನರ್ನಿರ್ಮಿಸಿದ ಸುವಿಶಾಲ ಸುಂದರ ಎಸ್ಟೇಟ್ ಮನೆ. ಅಂತೆಯೇ ಕಾಡು, ತೋಟ, ತೊರೆ, ಜಲಪಾತಗಳ ಪ್ರಕೃತಿ ಸೌಂದರ್ಯ ಸವಿಯುವ ಸುವರ್ಣಾವಕಾಶವು ಪ್ರಾಪ್ತವಾಯಿತು. ಮನೆ ಎದುರು ಜುಡುಜುಡು ಹರಿವ ತೊರೆಯನ್ನು ದಾಟುವುದು ಕಷ್ಟದ ಅಷ್ಟೇ ಮೋಜಿನ ಕೆಲಸವಾಗಿತ್ತು. ನೀರಡಿಯ ಕಲ್ಲುಗಳೆಲ್ಲ ಜಾರುತ್ತಿದ್ದು ಕೈ ಕೈ ಹಿಡಿದು ಎಚ್ಚರದಿಂದ ದಾಟಿದರೂ ಬಿದ್ದು ಒದ್ದೆಯಾಗುವುದು ತಪ್ಪಲಿಲ್ಲ. ಎಲ್ಲರೂ ಹೊದ್ದುಕೊಂಡು ಗಡಗಡನೆ ನಡುಗುತ್ತಾ ಚಳಿಯನ್ನು ಅನುಭವಿಸಿದರೆ ನನಗೂ ಅದು ಸ್ವರ್ಗ ಸುಖದಂತಾಯಿತು. ಜಲಪಾತದತ್ತ ನಡೆಯುವ ತೋಟದ ದಾರಿಯಲ್ಲಿ ಜಿಗಣೆಗಳು ಕಾಲ್ಬೆರಳುಗಳ ನಡುವೆ ಅಂಗಾಲು ಕೋಲ್ಕಾಲುಗಳಲ್ಲಿ ಅಂಟಿಕೊಂಡು ರಕ್ತ ಸುರಿಯತೊಡಗಿದ್ದು ಹೊಸ ಅನುಭವವಾಗಿತ್ತು. ರಾತ್ರಿ ಕ್ಯಾಂಪ್ ಫೈರ್ನ ಮೋಜು, ಸಿಡಿಮದ್ದಿನ ಗೌಜಿ, ಹೊಸ ಹೊಸ ಆಟಗಳ ಸ್ಪರ್ಧೆಗಳ ಗಮ್ಮತ್ತಿನಲ್ಲಿ ಎಲ್ಲರಿಗೂ ಬಾಲ್ಯ ಮರುಕಳಿಸಿತ್ತು. ಎಸ್ಟೇಟ್ ಎಂದರೆ ಮವಿ ನವಿರೇಳುವಂತಹ ಅನುಭವ. ಮತ್ತೊಂದು ತಿಂಗಳಲ್ಲಿ 2012 ಆರಂಭದಲ್ಲಿ ಇಲ್ಲಿ ಮುಂಬಯಲ್ಲಿ ತಂಗಿಯ ಮನೆಯಲ್ಲಿ ಅವಳಿ ಮೊಮ್ಮಕ್ಕಳು ಆರ್ಯ ಆರವ್ ಹುಟ್ಟಿ ಬಂದು ನಲಿವು ಸಂತಸ ಹೆಚ್ಚಿಕೊಂಡಿತ್ತು. ಊರಿನಲ್ಲಿ ನನ್ನ ಮೊಮ್ಮಗಳು ಶ್ರುತ ವರ್ಷ ತುಂಬಿ ಬೆಳೆಯುತ್ತಿದ್ದಳು. ಅಮ್ಮನ 90th ಹುಟ್ಟುಹಬ್ಬಕ್ಕಾಗಿ ನಾವೆಲ್ಲ ಒಟ್ಟು ಸೇರಿದೆವು. ಮುಂಬಯಿಯಿಂದ ಹೊಸ ಮಧುಮಕ್ಕಳು ಅಣ್ಣನ ಮಗ ಅವಿನಾಶ್ ಮತ್ತು ಕವಿತಾ ಕೂಡ ಜೊತೆಯಾದರು. ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಹಾಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಮಂಗಳೂರ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಸಹಕಾರದಲ್ಲಿ ನನ್ನ ಬದುಕು ಚಿತ್ರ ಚಿತ್ತಾರ ಕೃತಿ ಬಿಡುಗಡೆ ನಡೆಯಿತು. ಬರೆದುದೆಲ್ಲವೂ ಸುಂದರವಾಗಿರುವಂತೆ ನೋಡಿಕೊಳ್ಳುವುದು ಮುಖ್ಯ ಎಂದು ನನ್ನನ್ನು ಹರಸಿದ ದಿವಂಗತ ಪೂಜ್ಯ ತೆಕ್ಕುಂಜ ಗೋಪಾಲಕೃಷ್ಣ ಭಟ್ಟರಿಗೆ ನಾನು ನನ್ನೀ ಕೃತಿಯನ್ನು ಸಮರ್ಪಿಸಿದ್ದೆ. ಅಮ್ಮನ ಕೈಗಳಿಂದ ಕೃತಿ ಅನಾವರಣ ನಡೆದ ಬಳಿಕ ವೇದಿಕೆಯಲ್ಲಿ ಮಾನ್ಯರೂ ಆತ್ಮೀಯರೂ ಆದ ಡಾಕ್ಟರ್ ಅಮೃತ ಸೋಮೇಶ್ವರರು, ಬಿ ಎಂ ರೋಹಿಣಿ ಹಾಗೂ ಚಂದ್ರಕಲಾನಂದ ಅವರು ಅಮ್ಮನ ಬಗ್ಗೆ ಕೃತಿಯ ಬಗ್ಗೆ ಸೊಗಸಾದ ಮಾತುಗಳನ್ನಾಡಿದರು. ಮಾಲಿನಿ ಹೆಬ್ಬಾರರ ನಿರೂಪಣೆ ಕಾರ್ಯಕ್ರಮಕ್ಕೆ ಮೆರುಗನ್ನೀತಿತು. ಚಂದ್ರಕಲಾರಂತೆ ಅಮ್ಮನ ನೂರಾರು ಹಳೆ ವಿದ್ಯಾರ್ಥಿನಿಯರು ಬಂದು ಮಿತ್ರರು ಸಹೋದ್ಯೋಗಿಗಳು ಬಂದು ಸೇರಿ ಸಂತಸ ಕೃತಾರ್ಥತೆಯ ಸೆಲೆ ಚಿಮ್ಮಿ ಹರಿಯಿತು. ಅಮ್ಮನ ಪಕ್ಕದಲ್ಲಿ ನನ್ನ ಪ್ರೀತಿಯ ಭಾಮಾಂಟಿ ಇದ್ದರು. ತಿಂಗಳ ಬಳಿಕ ಮುಂಬಯಿಯಲ್ಲಿ ನಡೆದ ಬದುಕು ಚಿತ್ರ ಚಿತ್ತಾರ ಹಾಗೂ ಅಸಾಮಾನ್ಯ ಶ್ರೀಸಾಮಾನ್ಯ MRPI ಕೃತಿಗಳ ಅನಾವರಣ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಹಮತ್ ತರೀಕೆರೆ ಅವರು ಮುಖ್ಯ ಅತಿಥಿಗಳಾಗಿ ಬಂದು ತಮ್ಮ ಅಮೂಲ್ಯ ವಿಚಾರಗಳೊಡನೆ ಕೃತಿಯನ್ನು ಪರಿಚಯಿಸಿದರು. MRPI ಕೃತಿಯನ್ನು ಅನಾವರಣಗೊಳಿಸಿ ಮಾತನಾಡಿದವರು ಮಾನ್ಯ ಡಾಕ್ಟರ್ ವ್ಯಾಸರಾವ್ ನಿಂಜೂರರು. ಅತಿಥಿಯಾಗಿ ಡಾಕ್ಟರ್ ಭೈರೇಗೌಡರು ಜೊತೆಗಿದ್ದರು. ಕಾರ್ಯಕ್ರಮದ ಬಳಿಕ 2 ದಿನಗಳ ಕಾಲ ಮನೆಯಲ್ಲಿ ನಮ್ಮೊಡನಿದ್ದ ರಹಮತ್ ತುಂಬ ಆತ್ಮೀಯರಾದರು. ಕೊನೆಯ ದಿನ ಬೆಳಿಗ್ಗೆಯೇ ಏಷ್ಯಾಟಿಕ್ ಲೈಬ್ರರಿಗೆ ಹೋಗಿದ್ದು ಸಂಜೆಯವರೆಗೂ ಕುಳಿತು ಓದಿ ಓದಿ ಕೊನೆಗೆ ಹೊರದಬ್ಬಿಸಿಕೊಂಡು ಬಂದೆನೆಂದರು. 2010 ಎರಡು ಅಮೂಲ್ಯ ಕೊಡುಗೆಗಳು ನನ್ನ ಕೈ ಸೇರಿ ತುಂಬ ಸಂತಸವಿತ್ತವು. ರುಜುವಾತು ಪತ್ರಿಕೆಯಲ್ಲಿ ಡಾಕ್ಟರ್ ಅನಂತಮೂರ್ತಿಯವರ ಲೇಖನವನ್ನು ಓದಿ ನನ್ನೂರಲ್ಲಿ ಅಳಿದು ಹೋದ ಕೃಷಿ ಗದ್ದೆಗಳ ಬಗ್ಗೆ, ನಾಶವಾದ ಸುರಮ್ಯ ಪ್ರಕೃತಿಯ ಬಗ್ಗೆ ನನ್ನ ಒಳತುಡಿತವನ್ನು ಪತ್ರ ಬರೆದು ನಾನು ತೋಡಿಕೊಂಡಿದ್ದೆ. ಅದನ್ನು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಿದ ಡಾಕ್ಟರ್ ಅನಂತಮೂರ್ತಿಯವರು ಕೆಂಡಸಂಪಿಗೆ ಅಬ್ದುಲ್ ರಶೀದ್ ಆ ಪತ್ರವನ್ನು ತಮ್ಮ ಆ ಅಂತರ್ಜಾಲ ಪತ್ರಿಕೆಯಲ್ಲಿ ಪ್ರಕಟಿಸಲು ನನ್ನ ಅನುಮತಿ ಕೋರಿರುವುದಾಗಿ ತಿಳಿಸಿದರು. ಅಂತೆಯೇ ಇಂಗ್ಲಿಷ್ ಭಾಷೆಯಲ್ಲಿದ್ದ ನನ್ನ ಆ ಪತ್ರವನ್ನು ಕನ್ನಡಿಸಿ ರಶೀದ್ ಕೆಂಡಸಂಪಿಗೆಯಲ್ಲಿ ಪ್ರಕಟಿಸಿದರು ಹಾಗೂ ನನ್ನ ಕೆಲ ಲೇಖನಗಳು ಮುಂದೆ ಅಲ್ಲಿ ಪ್ರಕಟವಾದವು. ನನ್ನ ಕನ್ನಡ ಬರವಣಿಗೆಗೆ ಕಂಪ್ಯೂಟರ್ ಉಪಯೋಗಿಸುವಂತೆ ಆತ್ಮೀಯರಾದ KT ಗಟ್ಟಿಯವರು ತಿಳಿ ಹೇಳುತ್ತಿದ್ದರು. ನನಗದು ಅಸಾಧ್ಯವೆಂದೇ ನಾನು ಅಂದುಕೊಂಡಿದ್ದೆ. 1/2 ಗಂಟೆಯಲ್ಲಿ ನಿಮಗದನ್ನು ಕರಗತ ಮಾಡಿಕೊಳ್ಳಬಹುದು ಎಂದವರು ಅಂದುದು ನಂಬಲು ಅಸಾಧ್ಯವಾಗಿತ್ತು. ಆದರೆ ನಿಜಕ್ಕೂ ನನಗದು ಸಾಧ್ಯವಾದಾಗ ನನ್ನ ಸಂತೋಷಕ್ಕೆ ಮಿತಿಯಿರಲಿಲ್ಲ. ಕೆಂಡಸಂಪಿಗೆ ಬಹಳಷ್ಟು ಓದಿಗೆ ಪ್ರತಿಕ್ರಿಯೆಗೆ ದಾರಿಯಾಯಿತು. ಹೂವಿನ ಕೊಲ್ಲಿಯ ಹುಡುಗನ ಮೇಲೆ ನನಗೆ ಅಪಾರ ವಾತ್ಸಲ್ಯ ಬೆಳೆಯಿತು. 2010 ವೃತ್ತಿ ಸಂಬಂಧ ಅಮೆರಿಕೆಗೆ ಹೋದ ತುಷಾರ್ ಹಿಂದಿರುಗುವಾಗ ನನಗೊಂದು ಡಿಜಿಟಲ್ ಕ್ಯಾಮರಾ ತಂದಿತ್ತ. ಮತ್ತೆ ಕೆಲ ದಿನಗಳಲ್ಲೇ ಹರ್ಷ ಒಂದು ಲ್ಯಾಪ್ಟಾಪ್ ತಂದಿತ್ತ. ಎಂದೂ ನನಗೆ ಪ್ರಿಯವಾದ ಪೆನ್ನು ನನ್ನಿಂದ ದೂರವಾಗದೆಂದು ನಾನು ಅಂದುಕೊಂಡರೂ ಅಯಾಚಿತವಾಗಿ ತಾನೇ ತಾನಾಗಿ ಲ್ಯಾಪ್ಟಾಪ್ ನನ್ನ ಪೆನ್ ಪೇಪರ್ಗಳ ಸ್ಥಾನವನ್ನು ಕಸಿದುಕೊಂಡಿತು. ಸಾವಿರಾರು ಪುಟಗಳಷ್ಟಾಗಬಹುದಾಗಿದ್ದ ಪತ್ರ ಲೇಖನ ಅಲ್ಲಿಗೆ ನಿಂತು ಹೋಯಿತು. MRPI ಅನುವಾದದ ಅರ್ಧಾಂಶ ಪೇಪರ್ನಲ್ಲಾಗಿದ್ದರೆ ಉಳಿದರ್ಧ ಲ್ಯಾಪ್ಟಾಪ್ನಲ್ಲಿ ಆಯಿತು. ಅಂತೆಯೇ ಅಂಬೇಡ್ಕರ್ ಬರಹ ಮತ್ತು ಭಾಷಣಗಳ ಅನುವಾದವೂ ಸಹ. ಅಂಬೇಡ್ಕರ್ ಮುಗಿಸಿ ನನಗೆ ಬಹುಪ್ರಿಯವಾಗಿದ್ದ ಜೈನಯರ್ನ ಅನುವಾದಕ್ಕೆ ತೊಡಗಿದೆ. 14 ಅಧ್ಯಾಯಗಳಾಗಿದ್ದಾಗ ಒಂದಿನ ಇದ್ದಕ್ಕಿದ್ದಂತೆ ಜೈನ್ ನನ್ನ ಲ್ಯಾಪ್ಟಾಪ್ನಿಂದ ಮಾಯವಾಗಿ ಬಿಟ್ಟಳು. ಮಕ್ಕಳು ಅವಳನ್ನು ಹುಡುಕಿ ಪುನಃ ಎತ್ತಿಕೊಳ್ಳಲು ಯತ್ನಿಸಿದರು. ಎಲ್ಲ ಯತ್ನ ನಿರರ್ಥಕವಾಯಿತು. ಬೇರೆಲ್ಲೂ ಸೇವ್ ಮಾಡಿರಲೂ ಇಲ್ಲ, ಪ್ರಿಂಟೌಟ್ ತೆಗೆದಿರಲೂ ಇಲ್ಲ. ನನಗಾದ ಅಪಾರ ನಿರಾಸೆಯನ್ನು ಕಂಡು ತುಷಾರ್, ಇರಲಿ ಅಮ್ಮ, ಎಲ್ಲರಿಗೂ ಮೊದಮೊದಲು ಇಂತಹ ಅನುಭವ ಆಗುತ್ತದೆ, ಮತ್ತೆ ಜಾಗರೂಕರಾಗಿರ್ತಾರೆ ಎಂದು ಸಮಾಧಾನಪಡಿಸಿದ. ಹೌದು, ಲ್ಯಾಪ್ಟಾಪ್, ಅಂತರ್ಜಾಲ ಹಾಗೂ ಕ್ಯಾಮರಾ ಕಣ್ಣಿನ ಬಲೆಯಲ್ಲಿ ನಾನೀಗ ಬಂದಿ ಬರೆಯುವುದು ಮುಗಿಯುವುದೇ ಈ ಸಂಧಿ ಮುಂದುವರಿಯಲಿದೆ.